ಕಚೇರಿ ವೇಳೆಯಲ್ಲಿ ನೋಂದಣಿ ಮಾಡಲಾಗುವುದು. ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳೊಂದಿಗೆ ಪೋಷಕರು ಸದರಿ ಇಲಾಖಾ ಕಚೇರಿಗಳಲ್ಲಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿಸುವಂತೆ ಈ ಮೂಲಕ ಸೂಚಿಸಲಾಗಿದ್ದು, ದಿನಾಂಕ 3/5/2025 ನಂತರ ಬಂದಂತಹ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ ಎಂದು ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೃಷಿಕ ಬಾಂಧವರೇ, ಈಗ ಕೇಳಿ ಸುಸ್ಥಿರ ಮಣ್ಣಿನ ಆರೋಗ್ಯಕ್ಕಾಗಿ ಇರುವ ನಿರ್ವಹಣಾ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರಾಧೀಕ್ಷಕರು ಹಾಗೂ ಮಣ್ಣು ವಿಜ್ಞಾನಿಯೂ ಆದಂತಹ ಡಾಕ್ಟರ್ ಸರ್ವಜ್ಞ ಸಾಲಿಮಠ್ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರು ಹಾಗೂ ಮಣ್ಣು ವಿಜ್ಞಾನಿಯಾದಂತಹ ಡಾಕ್ಟರ್ ಸರ್ವಜ್ಞ ಸಾಲಿಮಠ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಒಂದು ಸುಸ್ಥಿರ ಮಣ್ಣಿನ ಆರೋಗ್ಯಕ್ಕಾಗಿ ನಾವು ಯಾವ ರೀತಿ ಒಂದು ನಿರ್ವಹಣಾ ಕ್ರಮಗಳನ್ನು ತಗೊಳ್ಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಇವತ್ತು ನಾವು ಸುಸ್ಥಿರ ಮಣ್ಣಿನ ಆರೋಗ್ಯಕ್ಕಾಗಿ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಮಣ್ಣು ಅಂತಂದ್ರೆ ಸರ್, ಇವತ್ತು ಬರೀ ಕೆಂಪು ಮಣ್ಣು, ಕರ್ಲು ಮಣ್ಣು, ಕಪ್ಪು ಮಣ್ಣು ಅಂತ ಒಂದು ಭಾವನೆ ನಮ್ಮಲ್ಲಿ ಇದೆ ಸರ್. ಮಣ್ಣು ಅಂತಂದ್ರೆ ಇದರಲ್ಲಿ ಎಷ್ಟು ವಿಧ ಇದಾವೆ ಸರ್? ಮಣ್ಣಿನಲ್ಲಿ ಹಲವಾರು ವಿಧಗಳಿದಾವೆ, ಹಲವಾರು ತರಹದ ಮಣ್ಣುಗಳಿದಾವೆ. ನೀವು ಹೇಳದಂಗೆ ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಅರಣ್ಯದಲ್ಲಿರ್ತಕ್ಕಂಥ ಮಣ್ಣು ಬೇರೆ ಇದೆ. ಈಗ ಹಲವಾರು ಪದ್ಧತಿಗಳಿಂದ ಏನಿದೆಯಲ್ಲ, ನೀರನ್ನು ಹಾಯಿಸುವುದು ಅಥವಾ ನಮ್ಮದು ಒಂದು ನಿರ್ವಹಣೆ ಪದ್ಧತಿಗಳ ಸರಿಯಾದ ರೀತಿಯಲ್ಲಿ ಇರದೇ ಇರೋದ್ರಿಂದ ಸೌಳು, ಕರಲು ಮಣ್ಣು ಇಂಥವೆಲ್ಲ ಉದ್ಭವ ಆಗ್ತವೆ. ಅಂತ ಜೋಗು ಮಣ್ಣು ಈ ರೀತಿಯೆಲ್ಲ ಇದೆ. ಆದರೆ ಇರ್ತಕ್ಕಂಥ ಮಣ್ಣನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಿಕೊಂಡು ಮುಂದಿನ ಪೀಳಿಗೆ ಕೊಡಬೇಕಾಗಿದೆಯಲ್ಲ, ಅದು ನಮ್ಮದು ಬಹಳ ಪ್ರಾಮುಖ್ಯತೆಯಾದ ಒಂದು ಕೆಲಸ ಅಂತ ಹೇಳ್ತೇನೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ನಾವು ನೋಡಿದ್ರೆ 60% ಜನ ನಾವು ಕೃಷಿ ಅವಲಂಬಿಸಿದ್ದೇವೆ. ಇದು ಮುಖ್ಯವಾದ ಕಸುಬು. ಈ ಕಸುಬನ್ನು ನಾವು ಚೆನ್ನಾಗಿಟ್ಕೋಬೇಕಂದ್ರೆ ನಾವು ಬೆಳೆತಕ್ಕಂಥ ಬೀಜವನ್ನು ಬಿತ್ತತಕ್ಕಂಥ ಭೂಮಿ ಏನಿದೆಯಲ್ಲ, ಅದರ ಆರೋಗ್ಯ ಚೆನ್ನಾಗಿರಬೇಕು. ಅದರ ಆರೋಗ್ಯ ಚೆನ್ನಾಗಿರಬೇಕು, ನಿರಂತರವಾಗಿ ಮುಂದಿನ ಪೀಳಿಗೆಗೆ ಒಳ್ಳೆ ಜಮೀನು ಕೊಟ್ಟೋಗ್ಬೇಕು ಅಂತಂದ್ರೆ ಹಲವಾರು ಪದ್ಧತಿಗಳನ್ನು ನಾವು ಇಲ್ಲಿ ಅನುಸರಿಸಬೇಕಾಗ್ತದೆ. ಮುಖ್ಯವಾಗಿ ನಾವು ಅದನ್ನ ಅಲ್ಲಿ ಹೇಳೋದಾದ್ರೆ, ಈಗ ಮೊಟ್ಟ ಮೊದಲು ಒಂದು ಹೊಲಕ್ಕೆ ಏನ್ ಬೇಕಪ್ಪ ಅಂತ ಕೇಳಿದ್ರೆ ಬದುಗಳು ಬೇಕು. ಸರಿಯಾದ ರೀತಿಯಲ್ಲಿ ಬದುಗಳನ್ನು ನಾವು ಹಾಕಿಕೊಳ್ಬೇಕು. ಯಾಕಂದ್ರೆ ಒಂದು 5 cm ಮಳೆ ಏನಾದರೂ ಒಂದು ಗಂಟೆ ಒಡೆದ್ಬಿಟ್ರೆ, ಒಂದು ಗಂಟೆಯಲ್ಲಿ ಆ ಮಣ್ಣು ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಣ್ಣನ್ನು ನಾವು ಕಾಪಾಡಲಿಕ್ಕೆ ನಮ್ಮ ಜಮೀನನ್ನು ಸಮತಟ್ಟಾಗಿ ಮಾಡಿಕೊಂಡು ಸುತ್ತಲೂ ಏನಿದೆಯಲ್ಲ ಸರಿಯಾದ ಒಂದು ಬದುಗಳನ್ನು ಮೊಟ್ಟ ಮೊದಲು ನಿರ್ವಹಣೆ ಮಾಡ್ಕೋಬೇಕ್ರಿ. ನಿರ್ವಹಣೆ ಮಾಡಿದ ಮೇಲೆ ಎರಡನೇ ಕೆಲಸ ಏನಪ್ಪ ಅಂತ ಕೇಳಿದ್ರೆ, ಆ ಬದುಗಳನ್ನು ಕೇವಲ ಜೀವ ಇರಲಾರದಂತಹ ಬದುಗಳನ್ನು ನಿರ್ಮಾಣ ಮಾಡೋದಲ್ಲ, ಜೀವ ಇರ್ತಕ್ಕಂತ ಬದುಗಳನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ಜೈವಿಕ ಬದುಗಳು ಅಂತ ಕರಿಬಹುದು ನಾವು. ಏನಿದು ಜೈವಿಕ ಬದುಗಳಂದ್ರೆ, ಜೀವ ತುಂಬತಕ್ಕಂಥದ್ದು. ಬದುಗಳಿಗೆ ನೀವು ಮಣ್ಣನ್ನು ಹಿಡಿದಿಟ್ಟುಕೊಂಡವ್ರು ಯಾರು ಹೊಲದಲ್ಲಿ, ಬದುಗಳಿಗೆ ನಾವು ಸಸಿಗಳನ್ನು ನಾಟಿ ಮಾಡಿ ಗಿಡಗಳನ್ನು ಬೆಳೆಸಿದರೆ ಅವು ಬೇರುಗಳನ್ನು ಬಿಟ್ಟುಕೊಂಡು ಬದುಗಳನ್ನು ಸರಿಯಾದ ರೀತಿಯಲ್ಲಿ ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಂತವೆ. ಇಲ್ಲಾಂದ್ರೆ ಬದುಗಳು ಕ್ರ್ಯಾಕ್ ಆಗಿ ಅಥವಾ ಅಲ್ಲಲ್ಲಿ ಸೀಳಿ ಮಳೆ ನೀರು ಹೊಕ್ಕಂತಂದ್ರೆ ಬದುಗಳು ಕೊಚ್ಕೊಂಡು ಹೋಗ್ಬಿಡ್ತವೆ. ಬದುಗಳು ಕೊಚ್ಕೊಂಡೋದ್ರೆ ಹೊಲದಲ್ಲಿ ಮಣ್ಣು ಏನಿದೆಯಲ್ಲ ಕೊಚ್ಕೊಂಡು ಹೋಗುತ್ತೆ. ನಮ್ಮ ಜಮೀನಿನ ಮಣ್ಣನ್ನು ಕಾಪಾಡೋದೇನಿದೆಯಲ್ಲ ಬಹಳ ಪ್ರಾಮುಖ್ಯತೆಯ ಒಂದು ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಬದುಗಳು ಮಾಡಿದ ಮೇಲೆ ನಾವು ಹಲವಾರು ಗಿಡಗಳನ್ನು, ಹೊಂಗೆ, ಗ್ಲಿರ್ಸೀಡಿಯ, ಸೀಮಾರುಬ ಇರ್ಬೋದು, ಹಾಲ್ವಾಣ ಇರ್ಬೋದು ಅಥವಾ ಮಳೆ ಮರಗಳಿರ್ಬೋದು, ಅದರ ಜೊತೆಗೆ ನುಗ್ಗೆ ಕೂಡ ಹಾಕ್ಬೋದು, ಕರಿಬೇವು, ಬೇವಿನ ಗಿಡಗಳು, ಇವನ್ನೆಲ್ಲವೂ ಏನಿದೆಯಲ್ಲ ನಾವು ಒಂದು ಬದುಗಳಲ್ಲೇ ಕಂದಕಗಳನ್ನು ಮಾಡಬೇಕು, ಟ್ರೆಂಚಸ್ ಅಂತಾರೋಕೆ. ಆ ಕಂದಕಗಳನ್ನು ಮಾಡಿದರೆ ನೀರು ಕೂಡ ಅಲ್ಲಿ ಎಂಗಿ ಗಿಡ ಮರಗಳಿಗೆ ಬೆಳೀಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಬದುಗಳಿಗೇನಿದೆಯಲ್ಲ ನಾವು ಮೊಟ್ಟ ಮೊದಲು ಯಾವ ಗಿಡಗಳನ್ನು ನಾವು ಬದುಗಳಿಗೆ ಯಾವ ದಿಕ್ಕಿನಲ್ಲಿ ಹೇಗೆ ಬೆಳೆಸಬೇಕು ಅನ್ನೋದು ಬಹಳ ಮುಖ್ಯ. ಸುಮ್ಮನೆ ಗಿಡ ಬೆಳೆಸೋದಲ್ರಿ, ಹಂಗೆ ಗಿಡ ಬೆಳೆಸಂದ್ರೆ ಹೆಂಗ್ ಬೇಕಂಗೆ ಬೆಳೆಸೋದಲ್ಲ, ಸ್ವಲ್ಪ ನಾವು ಅದಕ್ಕೆ ಆಕಾರ ಕೊಡಬೇಕು. ನಮಗೆ ಹೊಲಕ್ಕೆ ಬಿಸಿಲು ಬಿದ್ದಾಗ ಏನಿದೆಯಲ್ಲ ಕಂಪ್ಲೀಟ್ ನೆರಳಾಗಬಾರದು, ಮತ್ತು ನಮ್ಮ ಜಮೀನನ್ನು ಏನಿದೆಯಲ್ಲ ಅದು ಅಲ್ಲಿರ್ತಕ್ಕಂಥ ಎಲೆಗಳನ್ನು ತಗೊಂಡು ಆ ಕಂದಕಗಳಲ್ಲಿ ಹಾಕಿ ನಾವು ಒಂದು ಸಾವಯವ ಗೊಬ್ಬರವನ್ನು ಕೂಡ ನಾವು ಮಾಡಬಹುದು. ಅದಕ್ಕೋಸ್ಕರ ಆ ಒಂದು ಬದುಗಳಲ್ಲಿ ಗಿಡಗಳನ್ನು ನಾವು ಆಯ್ಕೆ ಮಾಡುವಾಗ ಬಹಳ ನಾವು ಎಚ್ಚರವನ್ನು ವಹಿಸಿ ಗಿಡಗಳನ್ನು ನಾವು ನಾಟಿ ಮಾಡಿ ಬೆಳೆಸ್ತಕ್ಕಂಥದ್ದು ಇದು ಒಂದು ಒಳ್ಳೆ ಕೆಲಸ. ಅಂದ್ರೆ ಈ ಒಂದು ಬದುಗಳ ಮೇಲೆ ಈ ರೀತಿಯಾದಂತ ಒಂದು ಗಿಡ ಮರಗಳನ್ನ ಬೆಳೆಸೋದ್ರಿಂದ ಒಂದ್ ರೀತಿ ಹಸಿರೆಲೆ ಗೊಬ್ಬರವನ್ನ ನಾವು ಮಾಡಿ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಬಹುದು ಅಂತ ಹೇಳ್ತೀವಿ. ಹೌದು ಸರ್, ಈಗ ನಾವು ಹಸಿರೆಲೆ ಗೊಬ್ಬರ ಹಾಕ್ಬೇಕು ಅಂತ ಎಲ್ಲರೂ ಹೇಳ್ತೇವೆ. ಎಲ್ಲಿ ಸಿಗ್ತದೆ ಹಸಿರೆಲೆ ಗೊಬ್ಬರ? ಯಾವುದೋ ಗುಡ್ಡದಲ್ಲಿ ಹೋಗಿ ಕಡ್ಕೊಂಡ್ಬಂದು ಹಾಕೋದಲ್ಲ. ನಮ್ಮ ಜಮೀನಲ್ಲಿ ನಾವು ಪ್ರತಿಯೊಬ್ಬ ರೈತರು ಒಂದು 4 ಎಕರೆ ಜಮೀನಿದೆ ಅಂದ್ರೆ ನಾವೊಂದು 80-90 ಗಿಡಗಳನ್ನ ನಾವು ಸಲೀಸಾಗಿ ಸುಗಮವಾಗಿ ನಾವು ಬೆಳೆಸಬಹುದು. ಅಲ್ಲಿ ಏನು ಕೆಲವೊಂದು ತಪ್ಪು ಕಲ್ಪನೆ ಇದೆ ಅಂತ ಕೇಳಿದ್ರೆ, ಗಿಡ ಮರಗಳನ್ನ ಬೆಳೆಸಿದ್ರೆ ನಮ್ಮ ಜಮೀನು ಹಾಳಾಗುತ್ತೆ, ಈಗ ಬೇರೆ ಬೆಳೆಗಳನ್ನ ಬೆಳೆಯಕ್ಕೆ ಸೋಲೆ ಆಗುತ್ತೆ ಅಂತಾರೆ. ಆದ್ರೆ ಒಂದು ಪ್ರಶ್ನೆ ನಮಗೆ ಇಲ್ಲಿ ಉದ್ಭವ, ನಾವು ಕೇಳ್ಕೋಬೇಕು, ನಮ್ಮ ಜಮೀನಿನ ಮಣ್ಣನ್ನು ಯಾರು ಕಾಪಾಡದೇ ಇದ್ರೆ ನಾವ್ ಯಾವ ಬೆಳೆ ಬೆಳಿತೀವಿ? ಅದಕ್ಕೋಸ್ಕರ ನಾವು ನೋಡಿ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಏನ್ ಮಾಡ್ತಿದ್ರು, ಮುಂಚೆ ಕೋಟೆಯನ್ನ ಚೆನ್ನಾಗಿ ಕಟ್ಕೊಳ್ತಿದ್ರು. ನಮ್ಮ ಜಮೀನಿಗೆ ಕೋಟೆ ಕಟ್ಟಬೇಕಂತಂದ್ರೆ ಜೈವಿಕ ಬದುಗಳ ನಿರ್ಮಾಣ ಆಗ್ಬೇಕು, ಗಿಡ ಮರಗಳನ್ನ ಬೆಳೆಸಬೇಕು. ಅವಾಗ ನಮ್ಮ ಬದುವಿನಲ್ಲಿರ್ತಕ್ಕಂತ 2 ಮೀಟರ್ ಜಾಗ ಏನಿದೆ ಅದನ್ನು ನಾವು ಅರಣ್ಯದಲ್ಲಿ ಗಿಡಗಳು ಹೆಂಗ್ ಬೆಳಿತವೆ ಆ ರೀತಿ ಏನಿದೆ ಎಲ್ಲ ಒಂದಕ್ಕೊಂದು ಪರಸ್ಪರ ಒಂದು ಆ ಕಾಂಪಿಟೇಷನ್ ಆಗಿ ಬೆಳಕೊಂಡು ಬಂದ್ರೆ ಚೆನ್ನಾಗಿ ಬೆಳಿತವೆ. ಅವಾಗ ಹೊಲದನ್ ಮಣ್ಣು ಏನಿದೆಯಲ್ಲ ಅಲ್ಲಿ ಕೊಚ್ಚಿ ಹೋಗಲ್ಲ. ಅದನ್ನ ನಾವೇನಿದೆಯಲ್ಲ ಸೊಪ್ಪನ್ನ ಕಡಿದು ನಾವು ಪ್ರತಿ ವರ್ಷ ಮುಂಗಾರನ ಹಿಂಗಾರ ಆಗ್ಲಿ ನಾವು ಅದನ್ನ ಕಡಿದು ಆ ತೆಗ್ಗಿಗೆ ಹಾಕ್ಬಿಟ್ರೆ ಒಳ್ಳೆ ಗೊಬ್ಬರ ಆಗುತ್ತೆ. ಅಲ್ಲಿರ್ತಕ್ಕಂಥ ಮಣ್ಣನ್ನು ಕೂಡ ಎತ್ತಿ ನಾವು ಜಮೀನಿಗೆ ಮರಳಿ ಕಳಿಸಬಹುದು. ಅದು ಉತ್ತಮವಾದ ಒಂದು ಸಾವಯವ ಗೊಬ್ಬರ ಆಗುತ್ತೆ. ಜೊತೆಗೆ ಇನ್ನೂ ಏನೇನು ಸಿಗ್ತದೆ ನಮಗೆ, ದನಕರುಗಳಿಗೆ ಮೇವು ಸಿಗ್ತದೆ. ಯಾಕಂದ್ರೆ ನಾವು ಕೃಷಿ ಅಂತಂದಾಗ ಗಿಡ ಮರ ಇರಲಾರ್ದೆ ನಾವು ಕೃಷಿ ಮಾಡೋಕ್ಕಾಗಲ್ಲ. ಸೊ ಈ ಗಿಡ ಮರಗಳಿಂದ ನಮಗೆ ಕೆಲವೊಮ್ಮೆ ಬೇಸಿಗೆಯಲ್ಲಿ ಒಳ್ಳೆ ನಮಗೆ ದನಕರುಗಳಿಗೆ ಮೇವು, ಮನೆಗೆ ಬೇಕಾದಂಥ ಸೌದೆ, ಕೆಲವೊಂದು ಮುಟ್ಟು ಕೂಡ ನಮಗೆ ಸಿಗುತ್ತೆ. ಈಗ ನಮಗೆ ಬೇವಿನ ಬೀಜ ಗಿಡ ಹಾಕ್ಬಿಟ್ರೆ ಅದನ್ನು ನಾವು ಒಂದು ಜೈವಿಕ ಕೀಟನಾಶಕ ಕೂಡ ನಾವು ಮಾಡ್ಕೋಬಹುದಲ್ಲ. ಸೊ ಈಗ ಎಲ್ಲೋ ಒಂದ್ ಕಡೆ ಅಂದ್ರೆ ಬದುಗಳ ಮೇಲೆ ಈ ತರ ನಾವು ಹಲವಾರು ರೀತಿಯಾದಂತಹ ಒಂದು ಗಿಡ ಮರಗಳನ್ನ ಬೆಳೆಸೋದ್ರಿಂದ ಒಂದು ಹಸಿರೆಲೆ ಗೊಬ್ಬರವಾಗಿ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಬಹುದು, ಜೊತೆಗೆ ಉಪಕಸವಾಗಿ ಹೈನುಗಾರಿಕೆಯನ್ನ ಮಾಡಿಕೊಂಡು ಅದರಿಂದಲೂ ಆದಾಯ ಪಡಿಬಹುದು ಅಂತ ಹೇಳ್ತೀರ? ಹೌದು, ನಮಗೆ ಕೃಷಿ ಅಂದಾಗ ದನಕರುಗಳು ಇರಲೇಬೇಕಲ್ವಾ. ಇದ್ದಾಗ ನಮಗೆ ಒಳ್ಳೆ ಮೇವು ಸಿಗುತ್ತೆ, ಮತ್ತು ಮನೆಗೆ ನಾವೇನಿದೆ ಆದಷ್ಟು ಒಣಗಿದಂತ ಆ ಸೌದೆಯನ್ನು ಕಟ್ ಮಾಡಿಕೊಂಡು ಬಂದು ನಾವು ಮನೆಯಲ್ಲಿ ಉರುವಲಾಗಿ ನಾವು ಬಳಸಬಹುದು ಅದನ್ನ. ಹಾಗಾಗಿ ನಾವು ಬೇರೆ ಗುಡ್ಡದಲ್ಲಿರ್ತಕ್ಕಂಥ ಗಿಡ ಮರಗಳನ್ನ ಸವರೋದಾಗ್ಲಿ ಹಾಳು ಮಾಡೋದಾಗ್ಲಿ ಮಾಡೋದು ತಪ್ಪುತ್ತೆ. ಅದಕ್ಕೋಸ್ಕರ ಜೈವಿಕ ಬದುಕುಗಳನ್ನು ನಾವು ನಿರ್ಮಾಣ ಮಾಡಿಕೊಂಡ್ರೆ ಮಣ್ಣಿನ ಆರೋಗ್ಯ ಸುಧಾರಿಸೋ ಜೊತೆಗೆ ನಮಗೆ ಬೇಕಾದಂಥ ವಸ್ತುಗಳು ಕೂಡ ನಮಗೆ ಲಭ್ಯವಾಗ್ತವೆ ಅಂತಕ್ಕಂಥದ್ದು ಒಂದು. ಇನ್ನ ಇಷ್ಟಕ್ಕೇನಿಲ್ಲಲ್ಲ, ಮಣ್ಣಿನ ಆರೋಗ್ಯ ಅಂತ ಬಂದಾಗ ನಮಗೆ ಈ ಬೆಳೆ ಪರಿವರ್ತನೆ ಏನಿದೆಯಲ್ಲ ತುಂಬಾ ಬಹಳ ಮುಖ್ಯವಾದ ಕೆಲಸ ರೀ. ಇಲ್ಲಿ ನೋಡ್ತಿದ್ದೇನೆ ಕೆಲವೊಂದು ಕಡೆ ಏನಾಗುತ್ತೆ, ಮೆಕ್ಕೆಜೋಳ ಆದ ನಂತರ ಮೆಕ್ಕೆಜೋಳ, ಭತ್ತ ಆದ ನಂತರ ಭತ್ತ, ಈ ರೀತಿ ಬೆಳೆಗಳನ್ನ ಏನಿದೆಯಲ್ಲ ನಾವು ಬೆಳೀತಾ ಇರ್ತೇವೆ. ಒಂದಂದ್ರೆ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಮಣ್ಣಿನ ಆ ಬೇರುಗಳ ಆಳದ ಭಾಗದಲ್ಲಿ ಏನಿದೆಯಲ್ಲ ಪ್ರತಿ ಒಂದು ಹಂಗಾಮಿನಲ್ಲಿ ಅದೇ ಭಾಗದಿಂದ ನಶಿಸಿ ಹೋಗ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ, ಸಾವಯವದ ಪ್ರಮಾಣ ಏನಿದೆಯಲ್ಲ ನಾವು ತಪ್ಪಿಸಬಹುದು. ಯಾಕಂದ್ರೆ ಒಂದ್ಸತಿ ನೀವು ಮೆಕ್ಕೆಜೋಳ ಬೆಳೆದ್ರ ನಂತರ ಏನಿದೆಯಲ್ಲ ಅಲ್ಲಿ ಬೇರೆ ದ್ವಿದಳ ಧಾನ್ಯದ ಬೆಳೆಯನ್ನ ಬೆಳಿಬೇಕು. ಯಾವ ಬೆರಿಬಹುದು, ಲಾಭದಾಯಕ ಬೆಳೆನು ಬೇಕು ನಮಗೆ, ಸೋಯಾಬೀನ್ ಉತ್ತಮವಾದ ಬೆಳೆ, ಅದೇ ರೀತಿ ಹೆಸರು, ಅಲಸಂದಿ, ಆಮೇಲೆ ಈ ತರ ಬೆಳೆಗಳನ್ನು ನಾವು ಬೆಳೆದ್ರೆ ನಮಗೆ ಮಣ್ಣಿನ ಫಲವತ್ತತೆ ಏನಿದೆಯಲ್ಲ ಕಾಪಾಡೋದ್ರ ಜೊತೆಗೆ ಅದರದ ಆರೋಗ್ಯ ಕೂಡ ಕ್ಷೀಣಿಸೋದಿಲ್ಲ. ಬೇರೆ ಬೇರೆ ಭಾಗದ ಏನಿದೆಯಲ್ಲ ಮಣ್ಣಿನ ಒಂದು ಆಳದಲ್ಲಿ ಏನಿದೆಯಲ್ಲ ಹಲವಾರು ಪದರುಗಳಿರ್ತವೆ, ಆ ಪದರುಗಳಲ್ಲಿ ಸಾವಯವದ ಪದಾರ್ಥ ಮತ್ತು ಪೋಷಕಾಂಶಗಳ ಲಭ್ಯತೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ನಾವು ಬೆಳೆ ಪರಿವರ್ತನೆಯನ್ನು ಮಾಡಿದರೆ ಒಳ್ಳೆಯದು. ನಮ್ಮ ಒಂದು ಕ್ಷೇತ್ರದಲ್ಲಿ ನಾವು ಈ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ಲಗೆರೆಯಲ್ಲಿ ಕೂಡ ನಾವು ಈ ಹಂಗಾಮಿನಲ್ಲಿ ಒಂದೊಂದು 10 ಎಕರೆ ಜಮೀನದಲ್ಲಿ ಏನಿದೆಯಲ್ಲ ಈ ಭತ್ತ ಆದ್ಮೇಲೆ ಭತ್ತ ಮಾಡೋದನ್ನು ತಪ್ಪಿಸಿ ಕೆಲವೊಂದು ನಮಗೆ ಹಸಿರೆಲೆ ಗೊಬ್ಬರಗಳಿರ್ತಕ್ಕಂಥದ್ದನ್ನು ನಾವು ಬೆಳಿತೇವೆ. ಏನು ಈ ಮೇವಿನ ಒಂದು ಅಲಸಂದಿ ಬೆಳೆ ಬರ್ತದೆ, ಅಥವಾ ಇನ್ನೊಂದು ಡೇಂಚ ಬೀಜೋತ್ಪಾದನೆ ನಾವು ಮಾಡಬಹುದು, ಅದರಿಂದ ಒಳ್ಳೆ ನಮಗೆ ಲಾಭನೂ ಸಿಕ್ಕುತ್ತೆ, ಅಥವಾ ಸಣ್ಣಮೀನ ಬೀಜೋತ್ಪಾದನೆ ನಾವು ಮಾಡಬಹುದು. ಹಾಗಾಗಿ ಅಲ್ಲಿ ನೀವು ಒಂದು ಏನ್ ಮಾಡಿದೀವಿ ಅಂದ್ರೆ ಬೆಳೆ ಪರಿವರ್ತನೆಯಿಂದ ನಾವು ಕೀಟ ಮತ್ತು ರೋಗದ ಬಾಧೆಯನ್ನು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ, ಜೊತೆಗೆ ಮಣ್ಣಿನ ಫಲವತ್ತತೆ ಏನಿದೆಯಲ್ಲ ಕ್ಷೀಣಿಸೋದನ್ನ ನಾವು ತಪ್ಪಿಸಿದಂಗೆ ಆಗ್ತದೆ. ಅದಕ್ಕೋಸ್ಕರ ಒಂದೊಂದು ಸೀಸನ್ದಲ್ಲಿ ಒಂದೊಂದಿಷ್ಟು ಜಮೀನನ್ನು ನಾವೇನಿದೆಯಲ್ಲ ಬೆಳೆ ಪರಿವರ್ತನೆ ಮಾಡ್ತಾ ಹೋದರೆ ನಮ್ಮ ಮಣ್ಣಿನ ಆರೋಗ್ಯ ಏನಿದೆಯಲ್ಲ ನಾವು ಕಾಪಾಡುವಲ್ಲಿ ಯಶಸ್ವಿ ಆಗಬಲ್ಲೆವು ಅಂತ ನಮ್ಮ ಒಂದು ಅನಿಸಿಕೆ. ಈಗ ಎಲ್ಲೋ ಒಂದ್ ಕಡೆ ಮುಖ್ಯ ಬೆಳೆಯಲ್ಲಿ ಈ ಒಂದು ಅಕ್ಕಡಿ ಬೆಳೆಗಳ ಒಂದು ಬೆಳೆಯೋದ್ರಿಂದ ಸಹ ಮಣ್ಣಿನ ಒಂದು ಆರೋಗ್ಯವನ್ನ ಕಾಪಾಡಬಹುದು ಅಂತ ಹೇಳ್ಬೋದು. ಹೌದು, ಅಲಸಂದಿ ಇರಬಹುದು, ಹೆಸರು, ಉದ್ದು, ಸೋಯಾ ಅವರೆ ಏನಿದೆಯಲ್ಲ ತುಂಬ ಒಳ್ಳೆ ಒಂದು ಬೆಳೆ, ತೊಗರಿ, ಈ ರೀತಿ ಏನಿದೆಯಲ್ಲ ನಾವು ಬೆಳೆಗಳನ್ನ ನಾವು ಪರಿವರ್ತನೆ ಮಾಡ್ಕೋಬೇಕು, ಅಥವಾ ಇವನ್ನ ಅಂತರ ಬೆಳೆಯಾಗಿ ಕೂಡ ನಾವು ಬೆಳೆಯೋದ್ರಿಂದ ಮಣ್ಣಿನ ಆರೋಗ್ಯವನ್ನ ನಾವು ಕಾಪಾಡಬಹುದು. ಸರ್, ಇಷ್ಟೆಲ್ಲ ಒಂದು ಬೆಳೆಗಳಿಂದ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅಂತ ಗೊತ್ತಿದ್ರು ನಮ್ಮ ಕೃಷಿಕರು ಈಗ ಒಂದೇ ಬೆಳೆಗೆ ಯಾಕೆ ಸೀಮಿತ ಆಗ್ತಾರೆ ಸರ್? ಈ ವರ್ಷ ಮೆಕ್ಕೆಜೋಳ ಹಾಕಿದ್ರೆ ಮುಂದಿನ ವರ್ಷ ಮೆಕ್ಕೆಜೋಳ ಹಾಕೋದು, ಇಲ್ಲ ಭತ್ತ ಹಾಕಿದ್ರೆ ಮುಂದಿನ ವರ್ಷ ಭತ್ತನೇ ಹಾಕಿ ಬೆಳೆಯೋದು, ಯಾಕೆ ಈ ರೀತಿ ಅವರ ಒಂದು ಮನಸ್ಥಿತಿ ಇದೆ ಸರ್? ಒಂದೇನಂದ್ರೆ ಒಂದು ಕಂಡುಕೊಂಡ್ಬಿಟ್ಟಿದ್ದೇವೆ ನಾವು, ಈಗ ಭತ್ತ ಬೆಳೆಯೋದ ಗದ್ದೆಗಳನ್ನೇನಿದೆಯಲ್ಲ ಅಲ್ಲಿ ಬೇರೆ ಬೆಳೆ ಬರಲ್ಲ, ನಾವು ಭತ್ತನೇ ಮಾಡಬೇಕು ಅಂತಕ್ಕಂತ ಒಂದು ಇದೇ ಇದೆ. ಆದ್ರೆ ಒಂದು ಭತ್ತ ಆದ್ಮೇಲೆ ಏನಿದೆಯಲ್ಲ ಒಂದು ಈ ಸಣಬಿನ ಬೀಜವನ್ನ ಅಥವಾ ಡೇಂಚ ಬೀಜವನ್ನ ಉಗ್ಗಿ ನಾವಲ್ಲಿ ಅಟ್ಲೀಸ್ಟ್ ಏನ್ ಮಾಡಬಹುದು, ಮಗ್ಗುಡಿಬಹುದು. ಅವಾಗ ನೀವು ಪೂರ್ತಿ ಬೆಳೆಯಾಗಿ ಮಾಡಕ್ಕೆ ಮನಸ್ಸಿಲ್ಲ ಅಂದ್ರೆ ಇವನ್ನ ಚೆಲ್ಲಿ ಬಿಟ್ಟು ನೀರ್ ಬಿಟ್ಬಿಟ್ರೆ ನೀವು ಆಟೋಮೆಟಿಕಲಿ ಒಂದ್ 45 ದಿವಸಕ್ಕೆ ಬೆಳೆದಿದೆ, ಅದನ್ನಲ್ಲಿ ಮಗ್ಗುಡಿಯೋದ್ರಿಂದ ನಮಗೆ ಒಳ್ಳೆ ಸಾವಯವ ಒಂದು ಗೊಬ್ಬರ ನಮ್ಮ ಜಮೀನಿಗೆ ಸಿಗುತ್ತೆ, ಮತ್ತು ಅಲ್ಲಿರ್ತಕ್ಕಂತ ನಿಮ್ಯಾಟೋಡ್ಸ್ ಅಂತ ಬರ್ತವೆ ಅಂದ್ರೆ ಅವು ಬೇರನ್ನ ಜಂತು ಹುಳುಗಳು ಅಂತಾರೆ, ಆ ಜಂತು ಹುಳುಗಳನ್ನ ತಪ್ಪಿಸಬಹುದು, ಕೆಲವೊಂದು ಶಿಲೀಂಧ್ರ ರೋಗಗಳನ್ನ ತಪ್ಪಿಸಬಹುದು, ಕೀಟಗಳನ್ನ ತಪ್ಪಿಸಬಹುದು, ತುಂಬಾ ಲಾಭದಾಯಕ ಆಗುತ್ತೆ. ಅದಕ್ಕೋಸ್ಕರ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಏನಾಗಿದೆ ಅಂದ್ರೆ ನಮ್ಮ ರೈತರಿಗೆ ಅದು ಒಂದು ರೂಢಿ ಮಾಡ್ಕೋಬೇಕಾಗಿದೆ ಅದನ್ನು ಮಾಡೋದು. ಈಗಾಗಲೇ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಲ್ಲಿ ಗಂಗಾವತಿ ಸುತ್ತಮುತ್ತಲು ಬಸವಪಟ್ಟಣ ಮತ್ತು ಕೆಲವೊಂದೆಲ್ಲ ಭಾಗದಲ್ಲಿ ಸುಮಾರು ಜನ ರೈತರು ಈ ಪದ್ಧತಿಯನ್ನು ಅನುಸರಿಸಿಕೊಂಡು ಒಳ್ಳೆ ಇಳುವರಿಯನ್ನ ತೆಗಿತಾ ಇದ್ದಾರೆ ಭತ್ತದಲ್ಲಿ. ಯಾಕಂದ್ರೆ ಭತ್ತಕ್ಕೆ ಈ ಕಾಂಡ ಕೊರೆಯ ಹುಳ ಬರ್ತದಲ್ಲ ಅದನ್ನು ನಾವು ತಪ್ಪಿಸಬೇಕು, ಮತ್ತು ಜಂತು ಹುಳುಗಳನ್ನು ತಪ್ಪಿಸಬೇಕು ಅಂದ್ರೆ ಒಂದು ಬೇರೆ ಬೆಳೆಯನ್ನು ನಾವು ಹಾಕಿದ್ರೆ ಮಾತ್ರ ಅದು ನಮಗೆ ಸಾಧ್ಯ ಆಗುತ್ತೆ. ಈಗ ಯಾವುದೇ ಒಂದು ಬೆಳೆಗಾಗಲಿ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಏನ್ ಶಿಫಾರಸು ಮಾಡ್ತಾರೆ ಆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಕೊಡ್ತಾ ಇಲ್ಲ, ಅದಕ್ಕಿಂತ ಮುಂಚಿತವಾಗಿ ಮಣ್ಣು ಪರೀಕ್ಷೆಯನ್ನು ಸಹ ಮಾಡಿಸಲ್ಲ. ಈಗ ಮಣ್ಣು ಪರೀಕ್ಷೆ ಮಾಡಿಸಲಿಲ್ಲ ಅಂದ್ರೆ ಅವ್ರಿಗೆ ಯಾವ ರೀತಿಯಾದಂತಹ ಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತಲೂ ಗೊತ್ತಾಗಲ್ಲ. ಇದ್ರ ಬಗ್ಗೆ ಹೇಳಿ ಸರ್. ಈಗಾಗಲೇ ನಮಗೆ ಜಿಲ್ಲೆಯಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರಗಳು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ. ಕೃಷಿ ಇಲಾಖೆಯವರು ಕೂಡ ಅವರದೊಂದು ಮಣ್ಣು ಪರೀಕ್ಷಾ ಕೇಂದ್ರ ಇದೆ ಇಲ್ಲ ದಾವಣಗೆರೆಯಲ್ಲಿ, ಒಳ್ಳೆ ಸುಸಜ್ಜಿತವಾದ ಒಂದು ಪ್ರಯೋಗಾಲಯ, ನಮ್ಮ ಕ್ಷೇತ್ರದಲ್ಲಿ ಕೂಡ ನಮಗೆ ಪ್ರಯೋಗಾಲಯ ಇದೆ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ. ಇಂಥಲ್ಲಿ ಹೋಗಿಬಿಟ್ಟು ನಾವೇನಿದೆಯಲ್ಲ ಒಂದು ಮಣ್ಣನ್ನ ಒಂದು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ನಾವೇನಿದೆಯಲ್ಲ ಒಂದ್ಸಲ ನಾವು ಮಣ್ಣಿನ ಪರೀಕ್ಷೆ, ನೀರಿನ ಪರೀಕ್ಷೆ, ಬೋರ್ವೆಲ್ ಇದ್ರೆ, ಕೊಳವೆ ಬಾವಿ ಇದ್ರೆ ಮಾಡಿಸ್ಕೋಬೇಕು. ಮಾಡಿಸಿದ ನಂತರ ನಾವು ಯಾವ ಬೆಳೆಯನ್ನ ಬೆಳಿತೀವಲ್ವಾ, ಉದಾಹರಣೆಗೆ ಭತ್ತ ಬೆಳಿತೀವಂದ್ರೆ ಭತ್ತಕ್ಕೆ ಶಿಫಾರಸು ಮಾಡಿದ ಗೊಬ್ಬರ ಎಷ್ಟು, ನನ್ನ ಜಮೀನಲ್ಲಿ ಇರತಕ್ಕಂತ ಮಣ್ಣಿನ ಆರೋಗ್ಯ ಆಧಾರದ ಮೇಲೆ ನಾನು ಎಷ್ಟು ಗೊಬ್ಬರದ ಪ್ರಮಾಣವನ್ನು ಕೊಡಬೇಕು ಅನ್ನೋದನ್ನ ನಾನು ಒಂದು ಸಿದ್ಧಪಡಿಸ್ಕೋಬೇಕಾಗ್ತದೆ. ಸಾಮಾನ್ಯವಾಗಿ ಭತ್ತಕ್ಕೆ 100 ಕೆಜಿ ಸಾರಜನಕ, 50 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಶ್ ಕೊಡಬೇಕು 1 ಹೆಕ್ಟರ್ ಪ್ರದೇಶಕ್ಕೆ ಅಂತ ಶಿಫಾರಸು ಮಾಡಿದ ಒಂದು ಗೊಬ್ಬರದ ಪ್ರಮಾಣ ಇದೆ, ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ. ಇದನ್ನ ಎಲ್ಲಾ ಹೊಲಕ್ಕೂ ಇಷ್ಟೇ ಕೊಡ್ಬೇಕಂತ ಏನಿಲ್ಲ. ಒಂದ್ ವೇಳೆ ಕಡಿಮೆ ಇತ್ತು ಸಾರಜನಕ ಅಂದ್ರೆ ಅದು ಎಷ್ಟು 10 ಕೆಜಿ ಜಾಸ್ತಿ ಮಾಡ್ಬೇಕಾ, 12 ಕೆಜಿ ಜಾಸ್ತಿ ಮಾಡ್ಬೇಕಾ, ಅಥವಾ ರಂಜಕ ಹೆಚ್ಚಾಗಿದೆ ಅಂದ್ರೆ ನಾನು ಎಷ್ಟು ಕಡಿಮೆ ಮಾಡ್ಲಿ, ಪೊಟ್ಯಾಶ್ ಕಡಿಮೆ ಇತ್ತಪ್ಪ ಅಂತಂದ್ರೆ ನಾನು ಇನ್ನೂ 8 ಕೆಜಿ ಭತ್ತಕ್ಕೆ ಜಾಸ್ತಿ ಮಾಡ್ಕೋಬೇಕು, ಮತ್ತು ಯಾವ ಗೊಬ್ಬರಗಳನ್ನ ತೆಗೆದುಕೊಳ್ಕೋಬೇಕು. ಮೂಲ ಅಂದ್ರೆ ಸಾರಜನಕದ ಮೂಲ ಯಾವ್ದಪ್ಪ, ನಮ್ಗೆ ಇಲ್ಲಿ ಯೂರಿಯಾ, ರಂಜಕಕ್ಕೆ DAP ಮತ್ತು ಸೂಪರ್ ಫಾಸ್ಫೇಟ್ ಕೊಡಬಹುದು, ಅದೇ ರೀತಿ ಪೊಟ್ಯಾಶ್ ಅಂದ್ರೆ MOP ಇದೆ. ಈ ರೀತಿ ಏನಿದೆಯಲ್ಲ ಗೊಬ್ಬರಗಳನ್ನ ಎಷ್ಟು ಪ್ರಮಾಣ ಕೊಡಬೇಕು ಅನ್ನೋದನ್ನ ನಾವು ಸಿದ್ಧಪಡಿಸಿ, ಇನ್ನೊಂದು ಬಹಳ ಪ್ರಾಮುಖ್ಯತೆ ಕೆಲಸ ಅಂದ್ರೆ ಬಹಳಷ್ಟು ಗೊಬ್ಬರ, ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ರೆ ಹುಲ್ಸಾಗಿ ಬೆಳಿತೇವೆ ಅಂತಕ್ಕಂಥದ್ದು ನಮಗೆ ಏನಿದೆಯಲ್ಲ ಇದೆ ಅನುಭವನೆ. ಅಲ್ಲಿ ಎಷ್ಟು ಗೊಬ್ಬರ ಯಾವ ಹಂತದಲ್ಲಿ ಕೊಡಬೇಕು, ಹಂತ ಹಂತವಾಗಿ ಸಾರಜನಕವನ್ನ ನಾವು 2-3 ಕಂತಿನಲ್ಲಿ ಕೊಡಬೇಕು, ರಂಜಕವನ್ನ 1 ಕಂತಿನಲ್ಲಿ ಕೊಡಬೇಕು, ಪೊಟ್ಯಾಷನ್ ಏನಿದೆಯಲ್ಲ 2-3 ಕಂತುಗಳನ್ನು ಕೂಡ ನಾವು ಕೊಡಬಹುದು. ಆಮೇಲೆ ಲಘು ಪೋಷಕಾಂಶಗಳು, ದ್ವಿತೀಯ ವರ್ಗದ ಪೋಷಕಾಂಶಗಳು, ಅದನ್ನ ಯಾವ ಮೂಲದಿಂದ ಆಯ್ಕೆ ಮಾಡ್ಕೋಬೇಕು. ಈಗ ಕ್ಯಾಲ್ಸಿಯಂ ಕೊಡಬೇಕು, ಸುಣ್ಣದ ಅಂಶ ಕಡಿಮೆ ಇದೆ ಮಣ್ಣಲ್ಲಿ, ನೀವು ಅದನ್ನ ಜಿಪ್ಸಂ ಬಳಸಬಹುದು, ಬಹಳ ಸಲೀಸು ಕೆಲಸ, ಗಂಧಕ ಕಡಿಮೆ ಇದೆ ಜಿಪ್ಸಂನಲ್ಲಿ, ಗಂಧಕ ಇದೆ. ಹಾಗಾಗಿ ಅದನ್ನು ನಾವೇನಿದೆಯಲ್ಲ ಫಸ್ಟ್ ಪರೀಕ್ಷೆ ಮಾಡಿದ ನಂತರ ತಿಳ್ಕೋಬೇಕಾಗಿದೆ ಯಾವ್ದು ಕೊರತೆ ಇದೆ, ಯಾವ್ದು ಅಧಿಕ ಇದೆ, ಅದರ ಆಧಾರದ ಮೇಲೆ ನಾವು ಯಾವ್ಯಾವ ಗೊಬ್ಬರಗಳನ್ನು ನಾವು ಹಾಕ್ಬೇಕು ಅನ್ನೋದನ್ನ ಒಂದು ಪಟ್ಟಿ ಮಾಡಿ, 1 ಎಕರೆಗೆ ಇಷ್ಟು ಬೇಕಾದ್ರೆ, ನನ್ನ 4 ಎಕರೆ ಜಮೀನು ಇದೆ ಅಂದ್ರೆ ಎಷ್ಟು ತರಬೇಕು ಅಂತ ಅದನ್ನ ನಾವು ಬರೆದುಕೊಂಡು, ನಾನು ಸಸಿ ನಾಟಿ ಮಾಡಿದ ನಂತರ 25 ದಿವಸಕ್ಕೆ ಯಾವ ಗೊಬ್ಬರ ಕೊಡ್ಲಿ, ಮತ್ತೆ 50 ದಿವಸಕ್ಕೆ ಯಾವ ಗೊಬ್ಬರ ಕೊಡ್ಲಿ, ಇನ್ನೊಂದ್ಸಲ ಒಂದು ಕಂತಿನಲ್ಲಿ ಯಾವ ಗೊಬ್ಬರ ಕೊಡ್ಲಿ, ಎಷ್ಟು ಕೊಡ್ಲಿ ಅನ್ನೋದನ್ನ ನಾವು ಸಿದ್ಧಪಡಿಸಿಟ್ಕೊಂಡ್ರೆ ಒಂದು ಸಮತೋಲನವಾದ ಒಂದು ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿದ್ದೆ ಆದ್ರೆ ಖಂಡಿತ ನಮಗೆ ಒಳ್ಳೆ ಇಳುವರಿ ಬರಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ಬೇಕು, ಸಮತೋಲನ ಗೊಬ್ಬರ ಅಂದ್ರೆ ಕೇವಲ ರಾಸಾಯನಿಕ ಗೊಬ್ಬರ ಅಲ್ಲ, ಸಾವಯವ ಗೊಬ್ಬರ ಬಹಳ ಮುಖ್ಯ. ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು ನಾವು, ಒಂದು 2-3 ಟನ್ ಒಂದು ಎಕರೆಗೆ ಅಂದ್ರೆ 1 ಎಕರೆಗೆ ಒಂದು 5 ಟನ್ ಅನ್ನಷ್ಟು ಏನಿದೆಯಲ್ಲ ಕೊಟ್ಟಿಗೆ ಗೊಬ್ಬರ, ಚೆನ್ನಾಗಿ ಕಳೆದಂತ ಗೊಬ್ಬರ. ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಏನ್ ಸಿಗ್ತವೆ ಅಂತ ಕೇಳಿದ್ರೆ ಹ್ಯೂಮಸ್ ಪದಾರ್ಥಗಳು ಸಿಗ್ತವೆ, ಆ ಹ್ಯೂಮಸ್ ಪದಾರ್ಥಗಳನ್ನು ಕೂಡ ನಾವು ಎಕರೆ 1 kg, 1.5 kg ಅಂತೆ ಮಣ್ಣಿನ ಜೊತೆಗೆ ಬೆರೆಸಿ ಭೂಮಿಗೆ ಕೂಡ ಕೊಡಬಹುದು. ನಮ್ಮಲ್ಲಿ ನಾವು ಹೋದ ಸತೆ ಇಲ್ಲಿ ಹೋದ ಒಂದು ಹಂಗಾಮಿನಲ್ಲಿ ಕೆಲವೊಂದು ಪ್ರಯೋಗಗಳನ್ನು ಮಾಡಿದ್ದೇವೆ. ಆದರೆ ಉತ್ತಮವಾದ ಒಂದು ಫಲಿತಾಂಶ ಏನು ಬಂದಿದೆ ಅಂತ ಕೇಳಿದ್ರೆ, 50% ನಾವು ಸಾರಜನಕವನ್ನು ಕೊಟ್ಟಾಗ, ರಂಜಕವನ್ನು ಕೊಟ್ಟಾಗ, ಪೊಟಾಷ್ 50% ಕಡಿಮೆ ಮಾಡಿ 2 ಬಾರಿ ಅಥವಾ 3 ಬಾರಿ ನಾವು ಏನಿದೆಯಲ್ಲ ಈ ಒಂದು ಹ್ಯೂಮಸ್ ಪದಾರ್ಥಗಳನ್ನ ನಾಟಿ ಮಾಡಿದ 10 ದಿವಸದಲ್ಲಿ 1 ತಿಂಗಳ ನಂತರ ಮತ್ತು 1.5 ತಿಂಗಳ ನಂತರ ಹಾಕಿದಾಗ ಇಳುವರಿ ನಮಗೆ ಈಗ ಶಿಫಾರಸು ಮಾಡಿದ ಗೊಬ್ಬರ ಏನು ಇಳುವರಿ ಕೊಡ್ತಾ ಇದೆ ಅದರಷ್ಟೇ ಇಳುವರಿ 50% ಗೊಬ್ಬರ ಜೊತೆಗೆ 2 ಬಾರಿ 3 ಬಾರಿ ಈ ಒಂದು ಹ್ಯೂಮಸ್ ಪದಾರ್ಥಗಳನ್ನು ನಾವು ಮಣ್ಣಿಗೆ ಹಾಕಿದಾಗ ಅದೇ ಇಳುವರಿ ಬಂದಿದೆ. ಇಲ್ಲಿ ಏನ್ ಹೇಳ್ತೀವಿ ಅಂತ ಕೇಳಿದ್ರೆ, ನಾವು 50% ನಾವು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ ಜೊತೆಗೆ ಹ್ಯೂಮಸ್ ಪದಾರ್ಥಗಳನ್ನ ಭೂಮಿಗೆ ಸೇರಿಸೋದ್ರಿಂದ ಮಣ್ಣಿನ ಆರೋಗ್ಯ ಸುಧಾರಿಸ್ತದೆ, ಬೆಳೆಯ ಒಂದು ಗುಣಮಟ್ಟ ಕೂಡ ಸುಧಾರಿಸ್ತದೆ, ಕಾಳು ಕಟ್ಟುವಿಕೆ ನಮಗಿವೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನಾವು ನಮ್ಮ ಒಂದು ಕ್ಷೇತ್ರದಲ್ಲಿ ಈಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, 1.5 ಎಕರೆ ನಾವು ಭತ್ತದ ಬೀಜೋತ್ಪಾದನೆ ಮಾಡ್ತಾ ಇದ್ದೇವೆ. ಇದಕ್ಕೆ ನಾವು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರದಲ್ಲಿ 25% ಕಡಿಮೆ ಮಾಡಿ ಈ ಹ್ಯೂಮಸ್ ಪದಾರ್ಥವನ್ನ ಜಮೀನಿಗೆ ಹಾಕಿ ನಮ್ಮ ಖರ್ಚನ್ನ ಕಡಿಮೆ ಮಾಡೋದಲ್ಲದೆ ಮಣ್ಣಿನ ಆರೋಗ್ಯ ಮತ್ತು ಇಳುವರಿ ಗುಣಮಟ್ಟ ಇವನ್ನೆಲ್ಲವನ್ನ ಕಾಪಾಡಬೇಕಂತ ಒಂದು ಯೋಜನೆಯನ್ನು ನಾವು ಈಗ ಹಾಕಿಕೊಂಡಿದ್ದೀವಿ. ಇದನ್ನ ರೈತರು ಕೂಡ ಮಾಡಬಹುದಾಗಿದೆ. ಅಂದ್ರೆ ಉತ್ತಮ ಒಂದು ಆರೋಗ್ಯವಾದ ಮಣ್ಣನ್ನು ನಾವು ಕಾಣಬೇಕು ಅಂತಂದ್ರೆ ಸಾಕಷ್ಟು ಅಂದ್ರೆ ಈ ಒಂದು ಸಾವಯವ ಗೊಬ್ಬರಗಳನ್ನ ಉಪಯೋಗ ಮಾಡಬೇಕು ಅಂತೇಳಿ. ಖಂಡಿತ ಸರ್, ಸಾವಯವ ಗೊಬ್ಬರಗಳನ್ನ ನಾವು ಭೂಮಿಗೆ ಕೊಡದೇ ಇದ್ರೆ ನಾವು ಹಾಕ್ತಕ್ಕಂತ ರಾಸಾಯನಿಕ ಗೊಬ್ಬರ ಅಥವಾ ಮಣ್ಣಲ್ಲಿ ಲಭ್ಯತೆ ಇರತಕ್ಕಂತಹ ಪೋಷಕಾಂಶಗಳು ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಸಿಕ್ಬೇಕಂದ್ರೆ ಸೂಕ್ಷ್ಮ ಜೀವಾಣುಗಳು ಕೆಲಸ ಮಾಡ್ಬೇಕಲ್ವಾ. ಆ ಸೂಕ್ಷ್ಮ ಜೀವಾಣುಗಳಿಗೆ ಮೂಲ ಏನಪ್ಪಾ ಅಂತ ಕೇಳಿದ್ರೆ ಸಾವಯವ ಇಂಗಾಲ. ಸಾವಯವ ಪದಾರ್ಥ ಅದಕ್ಕೆ ಜೀವ. ಅದನ್ನೇ ಕೊಡದೇ ಇದ್ರೆ ಇವು ಕೆಲಸ ಹೆಂಗ್ ಮಾಡ್ತವೆ? ನಮ್ಗೇನ್ ಅನ್ಕೊಂಡ್ಬಿಟ್ಟಿವಿ, ಒಂದ್ ಮೂಟೆ ನಾವು ಇವ್ರಿ ಹಾಕ್ಬಿಟ್ರೆ ಕೆಲಸ ಮಾಡುತ್ತೆ, ಪೊಟಾಷ್ ಹಾಕ್ಬಿಟ್ರೆ ಕೆಲಸ ಮಾಡುತ್ತೆ, ರಂಜಕ ಹಾಕ್ಬಿಟ್ರೆ. ಆದರೆ ಅದನ್ನೆಲ್ಲವನ್ನ ಪರಿವರ್ತಿಸಿ ಬೆಳೆಗಳಿಗೆ ಬಿಡುಗಡೆ ಮಾಡಿ ಬೇರಿನ ಭಾಗಕ್ಕೆ ಕಳಿಸ್ತಕ್ಕಂತ ಕೆಲಸ ಸೂಕ್ಷ್ಮ ಜೀವಾಣುಗಳು ಮಾಡ್ತವೆ. ಆ ಜೈವಿಕ ಕ್ರಿಯೆ ನಡಿಬೇಕಂದ್ರೆ ಸಾವಯವದ ಅಂಶ ನಮ್ಮ ಜಮೀನಲ್ಲಿ ಇರಬೇಕು. ನಮ್ಮ ಜಮೀನಲ್ಲಿ ಎಷ್ಟಿದೆ? ಸಾಮಾನ್ಯವಾಗಿ 0.3-0.4% ಇವತ್ತು ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲದ ಪ್ರಮಾಣ ಇದೆ. ಇದನ್ನ ನಾವು 0.5-0.6 ಮಟನು ನಾವು ಏನಿದೆ ಎಲ್ಲ ತಂದಿದ್ದೆ. ಆದರೆ ಜಮೀನಲ್ಲಿ ಜೈವಿಕ ಕ್ರಿಯೆ ಚೆನ್ನಾಗಾಗಿ ಪೋಷಕಾಂಶಗಳ ಲಭ್ಯತೆ ಚೆನ್ನಾಗಾಗಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಸಾವಯವ ಇಂಗಾಲದ ಪ್ರಮಾಣವನ್ನು ನಾವು ವೃದ್ಧಿ ಮಾಡಲಿಕ್ಕೆ ಇವೆಲ್ಲ ಪೂರಕ. ನಾನು ಹೇಳಿದ್ನಲ್ಲ, ಗಿಡಮರಗಳನ್ನು ಬೆಳೆಸಬೇಕು, ಒಂದು ಸಮಗ್ರ ಬೇಸಾಯ ಪದ್ಧತಿಯನ್ನು ನಾವು ಮಾಡ್ಕೋಬೇಕಾಗಿದೆ. ಕೇವಲ ಒಂದರಿಂದ ಮಾತ್ರ ಅಲ್ಲ, ಇವತ್ತು ಕುರಿಗಳನ್ನ ನಿಲ್ಲಿಸೋದಾಗ್ಲಿ, ದನಕರಗಳ ಸಗಣಿಯನ್ನು ನಾವು ಕಾಂಪೋಸ್ಟ್ ಮಾಡೋದು, ಎರೆಹುಳು ಗೊಬ್ಬರ ಮಾಡೋದು, ಅಥವಾ ಅಡಿಕೆ ಸಿಪ್ಪೆ ಅಡಿಕೆ ಸುತ್ತಲೂ ನಾವು ಬೆಳೆದಿದೀವ, ಆ ಅಡಿಕೆ ಸಿಪ್ಪೆಯನ್ನೇನಿದೆ ಎಲ್ಲ ಸುಮ್ಮನೆ ಬಿಸಾಡೋದ್ ಬದಲಾಗಿ ನಾವು ಅದನ್ನ ಪರಿವರ್ತಿಸಿ ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಲಿಕ್ಕೆ ಇವತ್ತು ನಮ್ದೇನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಇದೆ, ಅದವರು ಬಿಡುಗಡೆ ಮಾಡಿದಂತ ಒಂದು ಕಾಂಪೋಸ್ಟ್ ಒಂದು ಕಲ್ಚರ್ ಇದೆ, ರೇಖಾ ಕಾಂಪೋಸ್ಟ್ ಕಲ್ಚರ್ ಅಂತ. ಅದನ್ನ ತಕೊಂಡು ನಾವು ಉತ್ತಮವಾದ ಈ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಅನ್ನ ತಯಾರು ಮಾಡಿ ಮತ್ತೆ ನಾವು ನಮ್ಮ ಜಮೀನಿಗೆ ಸೇರಿಸೋದ್ರಿಂದ ಸಾವಯವದ ಇಂಗಾಲ ಪ್ರಮಾಣ ತುಂಬಾ ಚೆನ್ನಾಗಿ ವೃದ್ಧಿಯಾಗುತ್ತೆ. ಈಗಾಗಲೇ ಶಿವಮೊಗ್ಗದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೆ, ಅದರದು ಮಣ್ಣಿನ ವಿಜ್ಞಾನ ವಿಭಾಗದಲ್ಲಿ ಅಡಿಕೆ ಸಿಪ್ಪೆಯನ್ನು ನಾವು ಸುಮ್ಮನೆ ಬಿಸಾಡದೆ ಅದರಿಂದ ಕಾಂಪೋಸ್ಟ್ ಮಾಡಿ ವಿವಿಧ ಬೆಳೆಗಳಿಗೆ ಹೇಗೆ ನಾವು ಬಳಸಿದರೆ ನಾವು ಸಾರಜನಕವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಬಹುದು ಅಂತಕ್ಕಂತ ಒಂದು ಪ್ರಯೋಗ ಕೂಡ ಡಾಕ್ಟರ್ ತಿಪ್ಪೇಶಪ್ಪ ಅಂತ ಹೇಳಿ ನಮ್ಮ ಮುಖ್ಯಸ್ಥರಿದ್ದಾರೆ, ಮಣ್ಣು ವಿಜ್ಞಾನ ವಿಭಾಗದ ಮುಖ್ಯಸ್ಥರು. ಅವ್ರ ಜೊತೆಗೆ ಎಲ್ಲ ನಾವು ವಿಜ್ಞಾನಿಗಳು ಒಳಗೂಡಿ ಬೇರೆ ಬೇರೆ ಭಾಗದಲ್ಲಿ ಒಂದು ಈ ಪ್ರಯೋಗಗಳನ್ನು ನಾವು ರೈತರ ಜಮೀನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ವರ್ಷ. ಈ ಒಂದು ಮಣ್ಣಿನ ಆರೋಗ್ಯವನ್ನ ಇನ್ನೂ ಚೆನ್ನಾಗಿ ನಾವು ಕಾಪಾಡಬೇಕು ಅಂತಂದ್ರೆ ಈ ಒಂದು ದ್ರವ ರೂಪದ ಜೈವಿಕ ಗೊಬ್ಬರಗಳು ಅಂತಂದ್ರೆ ಯಾವ್ಯಾವ್ದು ಸರ್? ಇವನ್ನ ಯಾವ ರೀತಿ ಬಳಕೆ ಮಾಡಿದ್ರೆ ಮಣ್ಣಿನ ಒಂದು ಆರೋಗ್ಯ ಸುಧಾರಿಸುತ್ತೆ ಸರ್? ಒಳ್ಳೆ ಇದನ್ನ ಕೇಳಿದ್ರಿ. ಯಾಕಂತ ಕೇಳಿದ್ರೆ ಗೊಬ್ಬರ ಅಂದ ತಕ್ಷಣ ಕೇವಲ ನಮಗೆ ಕಣ್ಣಿಗೆ ಬರುವುದು ಘನರೂಪದ ಗೊಬ್ಬರಗಳಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಸಾಕಷ್ಟು ನಾವು ಇವತ್ತು ಪ್ರಾಣಿಗಳಿಂದ ಬಂದಂತ ಏನಿದೆ ಎಲ್ಲ ತ್ಯಾಜ್ಯ ವಸ್ತುಗಳು ಬರ್ತದೆ, ಗಂಜಲ ಇರಬಹುದು, ಆಕಳು ದನಕರುಗಳಿಂದ ಬಂದಂತ ಗಂಜಲವನ್ನ ಸುಮ್ಮನೆ ನಾವು ಹರಿದು ಬಿಟ್ಟು ಹೊರಗಡೆ ಚೆಲ್ಲದ ಬದಲಾಗಿ ಅದನ್ನ ಶೇಖರಣೆ ಮಾಡಿ ನಾವು ಅದನ್ನ 1:10 ಅಂದ್ರೆ 1 ಲೀಟರ್ ಗಂಜಲ 10 ಲೀಟರ್ ನೀರನ್ನ ಬೆರೆಸಿ ನಾವು ಭೂಮಿಗೆ ಕೊಡೋದ್ರಿಂದ ಒಳ್ಳೆ ದ್ರವ ರೂಪದ ಒಂದು ಏನಿದೆ ಎಲ್ಲ ಸಾವಯವ ಗೊಬ್ಬರವನ್ನು ಕೊಟ್ಟಂಗೆ ಆಗ್ತದೆ. ಇದ್ರ ಬದಲಾಗಿ ನಾ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೇನೆ ಅಂದ್ರೆ ಜೀವಾಮೃತ ಮಾಡಬಹುದು. ಅದರಿಂದ ನಾವೊಂದು ಪಂಚಗವ್ಯ ಅಂತಕ್ಕಂಥದ್ದನ್ನು ಮಾಡಬಹುದು. ಜೀವಾಮೃತ ಏನಿದೆ, ಸರಳವಾದ ವಿಧಾನ, 200 ಲೀಟರ್ ಡ್ರಮ್ ತಕೊಂಡು ನಾವು ಒಂದು ಕೊಡ ಅಂದ್ರೆ 20 ಲೀಟರ್ ಗಂಜಲವನ್ನು ಹಾಕಿ ಅದಕ್ಕೊಂದಿಷ್ಟು ಬೆಲ್ಲ, ಒಳ್ಳೆಯ ಶುದ್ಧವಾದ ಬದುವಿನಲ್ಲಿರ್ತಕ್ಕಂಥ ಮಣ್ಣು, ಇದನ್ನು ಹಾಕಿಬಿಟ್ಟು 1 ವಾರ ಕಲಸಿ ಇದನ್ನ ನಾವು ಎಕರೆಗೆ ಏನಿದೆಯಲ್ಲ ಒಂದ್ 200 ಲೀಟರ್ನಷ್ಟು ನಾವು ಕೊಟ್ರೆ ನಿಜವಾಗ್ಲೂ ನಾವು ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನ 30-40% ಅಷ್ಟು ನಾವು ಕಡಿಮೆ ಮಾಡಬಹುದು ಅಂತ ನಾವು ಈಗಾಗಲೇ ಸಂಶೋಧನೆಯನ್ನ ಮಾಡಿದ್ದೇವೆ ಭತ್ತದಲ್ಲಿ. ಹಾಗಾಗಿ ದ್ರವ ರೂಪದ ಇವೇನು ಗೊಬ್ಬರಗಳಿದಾವೆ, ಆಕಳ ಗಂಜಲು, ಕುರಿ ಗಂಜಲು, ಇವನ್ನೆಲ್ಲವನ್ನ ಶೇಖರಣೆ ಮಾಡಿ ನಾವು ಜಮೀನಿಗೆ ಜೀವಾಮೃತದ ಮುಖಾಂತರ ನಾವು ಬಳಸಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಸಾಕಷ್ಟು ಜನ ನಮ್ಮ ಕೃಷಿಕರು ಹೇಳ್ತಾರೆ ನೈಸರ್ಗಿಕ ಕೃಷಿಯನ್ನು ಮಾಡುವಂತವರು, ನಾವು ಹೊರಗಡೆಯಿಂದ ಯಾವುದೇ ಪದಾರ್ಥ ನಮ್ಮ ಭೂಮಿಗೆ ಹಾಕಲ್ಲ, ಆದ್ರೂ ನಮ್ಮ ಭೂಮಿಯ ಒಂದು ಮಣ್ಣಿನ ಆರೋಗ್ಯ ಬಹಳಷ್ಟು ಸುಧಾರಿಸಿದೆ, ಒಳ್ಳೆಯ ಒಂದು ಇಳುವರಿಯನ್ನ ನಮ್ಮ ಬೆಳೆಗಳಲ್ಲಿ ತಗೊಳ್ತೀವಿ ಅಂತ ಹೇಳ್ತಾರೆ ಸರ್, ಅಲ್ಲಿ ಏನು ಬದಲಾವಣೆ ಆಗಿರುತ್ತೆ ಸರ್? ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಇವೆಲ್ಲ ನಾವೇನಂತ ಕೇಳಿದ್ರೆ ಬೇರೆ ಏನು ಅಲ್ಲ, ಹಿಂದಕ್ಕೆ ನಮ್ಮ ಪೂರ್ವಜರು ಮುತ್ತಾತನವರು ತಾತನವರು ಮಾಡತಕ್ಕಂತ ಪದ್ಧತಿ. ಅವಾಗ ಎಲ್ಲಿ ಗೊಬ್ಬರ ಇದ್ದಿಲ್ಲ, ಎಲ್ಲರೂ ಕೊಟ್ಟಿಗೆ ಗೊಬ್ಬರವನ್ನ ತಿಪ್ಪೆಯನ್ನ ಚೆನ್ನಾಗಿ ಇಟ್ಕೊಂತಿದ್ರು, ಬೇಸಿಗೆಯಲ್ಲಿ ಗೊಬ್ಬರ ಹೊಡಿಸ್ತಿದ್ರು. ಈಗೇನಾಗಿದೆ, ನಾವು ನಮ್ಮ ಜನಸಂಖ್ಯೆ ಸ್ಫೋಟ ಮತ್ತು ನಮಗೆ ಉತ್ತಮವಾದ ಪ್ರಾಡಕ್ಟ್ಸ್ ಬೇಕಂತ ಎಲ್ಲ ನಾವೇನಿದೆ ಎಲ್ಲ ಹಂತ ಹಂತವಾಗಿ ಗೊಬ್ಬರಗಳನ್ನ ಎಲ್ಲ ಕೊಡ್ತಾ ಇದ್ದೇವೆ. ಆದರೆ ನಾನು ಸಾವಯವ ಕೃಷಿ ಮಾಡ್ತೀನಿ ಅನ್ನೋದಾದ್ರೆ ಅಲ್ಲದೇ ಜಮೀನಲ್ಲಿ ನೀವು ಬಹಳ ಅಂಟುಕೋಬೇಕು, ಮತ್ತು ದನ ಕರುಗಳಿರಬೇಕು, ಗಿಡ ಮರಗಳನ್ನು ಬೆಳೆಸ್ಕೋಬೇಕು. ಇವನ್ನೆಲ್ಲ ಮಾಡಿದಾಗ ಏನಿದೆಯಲ್ಲ, ನಮ್ಮ ಸಾವಯವ ಪದ್ಧತಿಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಖಂಡಿತ ಸುಧಾರಿಸುತ್ತೆ. ಯಾಕಂದ್ರೆ ಮಣ್ಣಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗ್ತಾ ಹೋದಂಗೆಲ್ಲ ನಿರೋಧಕ ಶಕ್ತಿ ಹೆಚ್ಚಾಗಿ ಅದು ಗುಣಮಟ್ಟ ಏನಿದೆಯಲ್ಲ ಸುಧಾರಿಸುತ್ತೆ. ಇಲ್ಲಿ ಇಳುವರಿಯನ್ನು ನಾವು ಏನಿದೆಯಲ್ಲ ನೋಡಬೇಕಾಗ್ತದೆ, ಇಳುವರಿ ಎಷ್ಟರ ಮಟ್ಟಿಗೆ ನಮಗೆ ಬರ್ತದೆ, ಅದೇ ಇಳುವರಿಯನ್ನು ತೆಗಿಬೇಕಪ್ಪ ಅಂತಂದ್ರೆ ನಾವು ಸಾವಯವ ಪದಾರ್ಥವನ್ನ 75% ಬಳಸಿ 25-30% ನಾವೇನಿದೆಯಲ್ಲ ಒಂದು ರಾಸಾಯನಿಕ ವಸ್ತುಗಳನ್ನ ಯಾವಲ್ಲಿ ಬೇಕು ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳು ಬೇಕಾಗ್ತದೆ ಅಂದ್ರೆ ಅಲ್ಲಿ ಕೊಟ್ಟರೆ ಏನ್ ತಪ್ಪಾಗಲ್ಲ. ಯಾಕಂದ್ರೆ ಒಂದು ಬೆಳೆಗೆ ಇಷ್ಟು ಗೊಬ್ಬರ ಬೇಕು ಅಂದ್ರೆ ನಾನು 30-40 ಚೀಲ ನಾನು ಬೆಳಿಬೇಕು ಅಂತಂದ್ರೆ ಅಷ್ಟು ಬೇಕಾಗ್ತದೆ. ಇಲ್ಲ ನಾನು ಇಳುವರಿಯಲ್ಲಿ 25 ಚೀಲ ತಗೊಳ್ತೀನಿ, ಗುಣಮಟ್ಟದ ನಾನು ಆಹಾರವನ್ನ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಮಾಡ್ತಾ ಇದ್ದಾರೆ ರೈತರು. ಬಳ್ಳಾರಿಯಲ್ಲಿ, ರಾಯಚೂರು ಮತ್ತು ದಾವಣಗೆರೆಯಲ್ಲಿ, ಶಿವಮೊಗ್ಗದಲ್ಲಿ ಸಾಕಷ್ಟು ಜನ ರೈತರು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆಗಳಿಗೆ ಏನಿದೆಯಲ್ಲ ಏನು ಅಷ್ಟು ವ್ಯತ್ಯಾಸ ಆಗೋದಿಲ್ಲ, ಬಟ್ ಆಹಾರ ಬೆಳೆಗಳಿಗೆ ನಾವು ಮಾಡೋದಾದ್ರೆ ನಾವು ಸ್ವಲ್ಪ ಮಟ್ಟಿಗೆ ಇಳುವರಿ ಏನಿದೆಯಲ್ಲ ಅಲ್ಲಿ ಕಡಿಮೆ ಆಗುತ್ತೆ. ಆದರೆ ಗುಣಮಟ್ಟ ಏನಿದೆಯಲ್ಲ ಅದರಲ್ಲಿ ಎರಡನೇ ಮಾತಿಲ್ಲ, ಉತ್ತಮವಾದ ಇದು ಗುಣಮಟ್ಟ ಇರುತ್ತೆ, ಮತ್ತು ಮಣ್ಣಿನ ಆರೋಗ್ಯ ಕೂಡ ಅಲ್ಲಿ ನಾವು ಕಾಪಾಡಬಹುದು. ಅದನ್ನು ಮನಸ್ಬೇಕು, ಅದನ್ನು ಮಾಡಬೇಕು ಅಂತ ಶ್ರದ್ಧೆ ಬೇಕು. ಅದಕ್ಕೆ ಹೇಳ್ತೀವಲ್ಲ 3 ಇಂಪಾರ್ಟೆಂಟ್ ಇಲ್ಲಿ ಯಾವುದೇ ಕೃಷಿಯಲ್ಲಿ ಸಾವಯವ ಕೃಷಿ ಮಾಡ್ತೇನೆ ಅಂದ್ರೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇವು ಮೂರನ್ನ ಜೋಡಿಸಿದ್ರೆ ಮಾತ್ರ ನಮ್ದೇನಿದೆಯಲ್ಲ ಸಾವಯವ ಕೃಷಿ ನಾವು ಯಶಸ್ವಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇವನ್ನೆಲ್ಲ ಮಾಡ್ಕೊಂತ ಹೋದ್ರೆ ನಾವು ಜಮೀನನ್ನ ಕಾಪಾಡಬಹುದು, ಮತ್ತು ಸವುಳು ಅಥವಾ ಕರ್ಲ ಆಗದೆ ನಾವು ನೋಡ್ಕೋಬಹುದು. ಸರ್, ಈ ಒಂದು ಮಣ್ಣಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಈ ಒಂದು ಎರೆಹುಳುಗಳ ಪಾತ್ರ ಯಾವ ರೀತಿ ಇದೆ ಸರ್? ಎರೆಹುಳುಗಳ ಪಾತ್ರ ಮುಂಚೆಯಿಂದ ನಾವೆಲ್ಲ ನೋಡಿದಿವಲ್ವಾ, ಇವು ರೈತನ ಮಿತ್ರ ಅಂತ ಹೇಳ್ತೀವಿ. ಯಾಕಂದ್ರೆ ಮಣ್ಣಿನಲ್ಲಿ ಆಳವಾಗಿ ರಂಧ್ರಗಳನ್ನು ಕೊರೆದು ನೀರನ್ನ ಕಳಿಸಲಿಕ್ಕೆ ಕೆಲಸ ಮಾಡ್ತವೆ, ಮತ್ತು ತ್ಯಾಜ್ಯ ವಸ್ತುಗಳನ್ನ ಅಲ್ಲಿನ ತಿಂದು ವಿಭಜಿಸಿ ಏನಿದೆಯಲ್ಲ ಒಳ್ಳೆ ಒಂದು ಎರೆ ಗೊಬ್ಬರ ಅಂತಕ್ಕಂಥದ್ದನ್ನು ಬಿಡುಗಡೆ ಮಾಡ್ತವೆ. ಆ ಎರೆ ಗೊಬ್ಬರ ಏನಿದೆಯಲ್ಲ ನಿಜವಾಗ್ಲೂ ಎರೆಹುಳು ಗೊಬ್ಬರ, ಅದು ಒಂಥರ ಮಾರ್ಪಾಡದಂತ ಗೊಬ್ಬರ. ಬೆಳೆಗಳಿಗೆ ಬೇಗನೆ ಏನಪ್ಪ ಅಂದ್ರೆ ಅದರ ಪೋಷಕಾಂಶಗಳು ಬಿಡುಗಡೆ ಆಗ್ತವೆ ಸಿಗುತ್ತೆ, ಮತ್ತು ಅದರಲ್ಲಿರ್ತಕ್ಕಂತ ಸಾವಯವ ಇಂಗಾಲ ಕೂಡ ಉತ್ತಮವಾಗಿ ಏನಿದೆಯಲ್ಲ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಯಶಸ್ವಿ ಮಾಡ್ತದೆ. ಹಾಗಾಗಿ ಎಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಇರ್ತಾ ಇದ್ದಾರೆ ರೈತರು ಅಲ್ಲೆಲ್ಲ ಎರೆಹುಳುಗಳ ಸಂಖ್ಯೆ ಸಾಕಷ್ಟು ಇರ್ತವೆ. ಇವಕ್ಕೆ ನಾವೇನಿದೆಯಲ್ಲ ಆದಷ್ಟು ಮಟ್ಟಿಗೆ ನಮ್ಮ ಕೃಷಿ ತ್ಯಾಜ್ಯಗಳನ್ನ ಮರುಕಳಿಸ್ತಕ್ಕಂಥ ಕೆಲಸ ನಾವು ಭೂಮಿಗೆ ಮಾಡಬೇಕಾಗಿದೆ. ಹಾಗೆ ಮಾಡಿದ್ರೆ ನಾವು ಎರೆಹುಳುಗಳ ಒಂದು ಸಂಖ್ಯೆಯನ್ನು ಕೂಡ ಕಾಪಾಡಿಕೊಳ್ಬಹುದು. ಸರ್, ಇಷ್ಟೆಲ್ಲ ಅವಕಾಶಗಳು ಇದ್ರೂ ಸಹ ಮಣ್ಣಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲೇ ಒಂದ್ ಕಡೆ ಪರಿಸರ ಹಾಳಾಗಿದೆ ಅಂತ ಹೇಳ್ತಾರೆ, ಗಿಡ ಮರಗಳ ಕಡಿತದಿಂದ ಅಂತ ಹೇಳ್ತಾರೆ, ಕೆಲವರು ಈಗ ವಾಯು ಮಾಲಿನ್ಯ ಆಗಿದೆ ಅಂತ ಹೇಳ್ತಾರೆ, ನೀರು ಮಾಲಿನ್ಯ ಆಗಿದೆ ಅಂತ ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಈ ಒಂದು ಮಣ್ಣು ಮಾಲಿನ್ಯ ಆಗಿದೆ ಅಂತ ಅನ್ಸಲ್ವ ಸರ್? ಮಣ್ಣು ಮಾಲಿನ್ಯ ಆಗಿದೆ ಅನ್ನೋಕ್ಕಿಂತ ನಮಗೆ ಮಣ್ಣಿನ ಆರೋಗ್ಯ ಏನಾಗಿದೆಯಲ್ಲ, ಇತ್ತೀಚೆಗೆ ಒಂದೇ ಬೆಳೆ ನಾವೇನ್ ಬೆಳೀತಾ ಇದ್ದೇವೆ, ಆಮೇಲೆ ಎಲ್ಲೆಲ್ಲಿ ಕಾರ್ಖಾನೆಗಳಿರ್ತವೆ ಅಲ್ಲೆಲ್ಲಿ ಯಾವ್ದಾದ್ರು ಒಂದು ತ್ಯಾಜ್ಯವನ್ನ ನೀರಿಗೆ ನದಿಗೆ ಬಿಟ್ರೆ ಆ ನದಿ ನೀರನ್ನ ನಾವು ಬಳಸಿದ್ರೆ ಖಂಡಿತ ಅಲ್ಲಿರ್ತಕ್ಕಂಥ ಜಮೀನು ಹಾಳಾಗ್ತದೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಘನ ತ್ಯಾಜ್ಯ ವಸ್ತುಗಳಲ್ಲಿ ಕೆಲವೊಂದು ಹೆವಿ ಮೆಟಲ್ಸ್ ಅಂತ ಕರೀತಾರೆ, ಅದರಲ್ಲಿ ಜಿಂಕ್ ಇರ್ಬೋದು, ಸತು ಅಥವಾ ಕಬ್ಬಿಣ, ಕ್ಯಾಡ್ಮಿಯಂ ಅಂತ ಬರ್ತದೆ, ನಿಕಲ್ ಅಂತ ಬರ್ತದೆ, ಕೊಬಾಲ್ಟ್, ಇವೆಲ್ಲ ಏನದವಲ್ಲ ಭೂಮಿಯಲ್ಲಿ ಸೇರ್ಪಡೆಯಾದ್ರೆ ಇವು ಬೆಳೆಗಳ ಮುಖಾಂತರ ನಮ್ಮ ಹೊಟ್ಟೆಯನ್ನು ಸೇರ್ಕೊಳ್ತವೆ. ಅದಕ್ಕೋಸ್ಕರ ಇವನ್ನ ನಾವು ಆದಷ್ಟು ಮಟ್ಟಿಗೆ ದೂರ ಇಟ್ಟಿರಬೇಕು, ಶುದ್ಧವಾದ ನೀರನ್ನ ಬಳಸಬೇಕು. ಕೊಳಚೆ ನೀರನ್ನ ಬಳಸಬೇಕಾದ್ರೂ ಕೂಡ ಅದನ್ನ ನಾವು ಪರಿವರ್ತಿಸಿ ನೀರನ್ನ ಬಳಸಬೇಕು. ಹಾಗೆ ಕೊಳಚೆ ನೀರನ್ನ ತಂದು ನಾವು ಜಮೀನಿಗೆ ಬಿಟ್ಕೊಂಡ್ರೆ ನಮ್ಮ ಜಮೀನಲ್ಲಿ ನೀವು ಹೇಳದಂಗೆ ಮಣ್ಣಿನ ಮಾಲಿನ್ಯ ಆಗ್ತದೆ, ದಟ್ ಈಸ್ ಅದಂದ್ರೆ ಏನು ಪರಿಸರ ಮಾಲಿನ್ಯನೇ. ಹಾಗಾಗಿ ನಾವು ಅದನ್ನ ಕನ್ವರ್ಟ್ ಮಾಡಬೇಕು, ಪರಿವರ್ತಿಸಬೇಕು. ನೀರನ್ನು ಶುದ್ಧೀಕರಣ ಮಾಡಿಕೊಂಡು ನಾವು ಉಪಯೋಗ ಮಾಡತಕ್ಕಂಥ ತಂತ್ರಜ್ಞಾನ ಈಗಾಗಲೇ ಸಾಕಷ್ಟು ಬಂದಿದೆ ಎಲ್ಲ ಕಡೆ. ಇದನ್ನ ನಾವು ದೊಡ್ಡ ದೊಡ್ಡ ಇವರು ಮಾಡ್ತಾ ಇದ್ದಾರೆ, ಫ್ಯಾಕ್ಟರಿಯವರು. ನೀರು ಶುದ್ಧೀಕರಣ ಮಾಡೇ ಬಿಡಬೇಕಂತ ಕಾನೂನು ಇದೆ. ಹಾಗಾಗಿ ಅದನ್ನು ನಾವು ನೋಡ್ಕೋಬೇಕು. ಎಲ್ಲೊಂದ್ ಕಡೆ ಹೇಳ್ತಾರೆ ನಮ್ಮ ಮನುಷ್ಯನ ಆರೋಗ್ಯ ಎಲ್ಲಿದೆಯಪ್ಪ ಅಂತಂದ್ರೆ ಹಳ್ಳಿಯ ತಿಪ್ಪೆ ಗುಂಡೆಗಳಲ್ಲಿದೆ ಅಂತ ಹೇಳ್ತಾರೆ. ಅಲ್ಲ, ನಮಗೆ ಬಂಗಾರ ಎಲ್ಲಿದೆ ಅಂತ ಕೇಳಿದ್ರೆ ನನಗೆ ಎಲ್ಲಿಲ್ಲಪ್ಪ, ತಿಪ್ಪೆ ಗುಂಡೆ ಎಲ್ಲಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾನಾಗ್ಲೇ ಹೇಳ್ತಾ ಇದ್ನಲ್ಲ, ಗಿಡ ಮರಗಳು ಬೆಳೆಸಬೇಕು ಅಂತ. ನಮಗೆ ಕೊಳ್ಳಲ್ಲಿ ಹಾಕಿಕೊಳ್ಳುವ ಬಂಗಾರ, ಕೈಗಳಲ್ಲಿ ಹಾಕಿಕೊಳ್ಳುವ ಬಂಗಾರವನ್ನ ಬೇರೆ ಯಾರಾದರೂ ಕಳ್ಳರು ಕಿತ್ಕೊಂಡು ಹೋಗ್ಬೋದು. ಆದರೆ ಜಮೀನಲ್ಲಿ ಇರ್ತಕ್ಕಂಥ ಬಂಗಾರ, ಅದಕ್ಕೆ ನಾವು ಹೊನ್ನು ಅಂತೀವಿ, ಕರೆಕ್ಟಾ? ಆ ಹೊನ್ನನ್ನು ಯಾರು ಕಿತ್ಕೊಳ್ತಾರೆ ಅಂತ ಕೇಳಿದ್ರೆ, ಗಿಡ ಮರಗಳು ಇರದೇ ಇದ್ರೆ ನಮ್ಮ ಮಳೆ ಏನಪ್ಪ ಅಂದ್ರೆ ಹೊಡಿತು ಅಂದ್ರೆ ಕೊಚ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಆ ಬಂಗಾರವನ್ನು ಕಾಪಾಡ್ಕೊಳ್ಳಿಕ್ಕೆ ನಾವು ಇವೆಲ್ಲ ಕೆಲಸಗಳನ್ನು ಮಾಡಬೇಕು. ಏನು, ಗಿಡ ಮರಗಳನ್ನು ಬೆಳೆಸಬೇಕು, ದನಕರಗಳನ್ನು ಕಟ್ಕೋಬೇಕು, ಬೆಳೆ ಪರಿವರ್ಧತೆಯನ್ನು ಮಾಡಬೇಕು, ಮಾಡಿ ಮಧುಗಳಲ್ಲಿ ಒಳ್ಳೆ ಗಿಡಗಳನ್ನು ಬೆಳೆಸಿ ಅದರದ್ದು ಗೊಬ್ಬರವನ್ನು ಮಾಡ್ಕೋಬೇಕು. ಅವಾಗ ನಮ್ಮ ಹೊಲದಲ್ಲಿರ್ತಕ್ಕಂಥ ಬಂಗಾರದ ಗುಣಮಟ್ಟ ಚೆನ್ನಾಗಿರುತ್ತೆ, ಅದನ್ನ ಗಿಡ ಮರಗಳನ್ನು ಕಾಪಾಡ್ತವೆ. ನಾವು ಬೀಗ ಹಾಕಕ್ಕಾಗಲ್ಲ ಅಥವಾ ಗೋಡೆ ನಿರ್ಮಾಣ ಮಾಡಕ್ ಆಗಲ್ಲ. ಮನೆಯಲ್ಲಿರ್ತಕ್ಕಂಥ ಬಂಗಾರವನ್ನು ನಾವು ಸಂದೂಕ್ನಲ್ಲಿ ಇಟ್ಟು ಬೀಗ ಹಾಕಬಹುದು. ಜಮೀನಲ್ಲಿರ್ತಕ್ಕಂಥ ಬಂಗಾರವನ್ನು ನಾವು ಕಾಪಾಡ್ಬೇಕಂದ್ರೆ ಸಮಗ್ರ ಕೃಷಿ ಅಂದ್ರೆ ಏನದು, ಗಿಡ ಮರ ಇರಬೇಕು, ದನಕರಗಳಿರಬೇಕು, ಆಮೇಲೆ ಬೆಳೆ ಪರಿವರ್ತನೆ ಇರಬೇಕು, ವೈವಿಧ್ಯಮಯ ಬೆಳೆಗಳನ್ನ ಬೆಳಿಬೇಕು. ಅವಾಗ ಏನಿದೆಯಲ್ಲ, ಕೃಷಿ ಹಸನಾಗುತ್ತೆ. ನಮ್ಮ ದೇಶದಲ್ಲಿ ಇದಕ್ಕೆಲ್ಲ ಪೂರಕವಾದ ವಾತಾವರಣ ಇದೆ. ನಿಜವಾಗ್ಲೂ ನಾವು ಜನಸಂಖ್ಯೆ ಎಷ್ಟೇ ಆದರೂ ಕೂಡ ಉತ್ತಮವಾದ ಆಹಾರವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಇನ್ನೂ ನಾವು ಸರಿಯಾದ ರೀತಿಯಲ್ಲಿ ಏನಿದೆಯಲ್ಲ, ನಾವು ಬೆಳೆ ಯೋಜನೆಗಳನ್ನು ಹಾಕಿಕೊಂಡು ಬೆಳೆಗಳನ್ನ ಬೆಳೆದ್ರೆ ಖಂಡಿತ ನಮಗೆ ಸಾಧ್ಯತೆ ಉಂಟು. ಈಗ ಯಾವತ್ತು ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತೀವೋ ಅವತ್ತು ಮನುಷ್ಯನ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ಬೋದಲ್ಲ ಸರ್. ನೂರಕ್ಕೆ ನೂರು ಸತ್ಯ. ನಮ್ಮ ಆರೋಗ್ಯ ಎದರ ಮೇಲೆ ಅವಲಂಬಿಸಿದೆ? ಮಾನವನ ಆರೋಗ್ಯ ಅಂದ್ರೆ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿಸಿದೆ. ಮಣ್ಣಿನ ಆರೋಗ್ಯ ಮತ್ತು ಮಾನವನ ಆರೋಗ್ಯ ಎರಡು ಜೊತೆಗೆ ಹೋಗ್ತವೆ. ಯಾವತ್ತು ಮಣ್ಣಿನಲ್ಲಿ ನಮಗೆ ಕಬ್ಬಿಣಾಂಶ ಕಡಿಮೆ ಆಯ್ತು, ಸತುವಿನಾಂಶ ಕಡಿಮೆ ಆಯ್ತು, ಸುಣ್ಣದಂಶ ಕಡಿಮೆ ಆಯ್ತು ಅಂದ್ರೆ ಅದನ್ನು ಹೀರ್ತಕ್ಕಂಥ ಬೆಳೆಗಳ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ನಾವು ತಿಂತಕ್ಕಂಥ ಆಹಾರದಲ್ಲಿ ಅದು ಕಡಿಮೆ ಆದರೆ ನಮಗೆ ಸುಣ್ಣ ಇರಬಹುದು, ಕಬ್ಬಿಣ ಇರಬಹುದು, ಸತು ಇರಬಹುದು, ಮ್ಯಾಗ್ನೇಷಿಯಂ ಇರಬಹುದು, ಇವೆಲ್ಲ ಏನಿದೆ ಎಲ್ಲ ನಮಗೆ ಕಡಿಮೆ ಸಿಕ್ಕು, ಖಂಡಿತ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಮಣ್ಣಿನಲ್ಲಿ ಉತ್ತಮವಾದ ಆರೋಗ್ಯ ಇದ್ರೆ ಮನುಷ್ಯನ ಅಥವಾ ಮಾನವನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಕೊನೆಯದಾಗಿ ಅಂದ್ರೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಗುಣಮಟ್ಟದ ಮಣ್ಣನ್ನು ನಾವು ಉಳಿಸಬೇಕು ಅಂತಂದ್ರೆ ಕೃಷಿಯಲ್ಲಿ ಯಾವ ಒಂದು ವಿಧಾನಗಳನ್ನ ಅನುಸರಿಸಬೇಕಂತ ನಮ್ಮ ಕೃಷಿಕರಿಗೆ ಸರ್? ಮಣ್ಣಿನ ಆರೋಗ್ಯವನ್ನ ಕಾಪಾಡೋದ್ರ ಜೊತೆಗೆ ನಮ್ಮ ಹೊಲದ ಸೂಕ್ಷ್ಮ ಪರಿಸರವನ್ನ ನಾವು ಕಾಪಾಡಬೇಕು. ಆ ಸೂಕ್ಷ್ಮ ಪರಿಸರ ಅಂತಕ್ಕಂದ್ರೆ ಮಣ್ಣು, ಗಾಳಿ, ನೀರು ಎಲ್ಲ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂಥದ್ದು ನಮ್ಮ ಈ ಕೃಷಿಕರ ಬದುಕು ಅಥವಾ ನಮ್ಮ ದೇಶದ ಪ್ರತಿಯೊಂದು ದೇಶದ ಗುರಿ ಅಂತ ನಾ ಹೇಳಲಿಕ್ಕೆ. ಅವಾಗ ಏನ್ ಮಾಡಬೇಕಾಗಿದೆ, ಒಂದು ಯೋಜನೆ ಸಿದ್ಧಪಡಿಸಬೇಕು. ನನ್ನ ಒಂದು 4 ಎಕರೆ ಜಮೀನಲ್ಲಿ ಎಂಥ ಮಣ್ಣಿದೆ, ಆ ಮಣ್ಣಲ್ಲಿ ಪೋಷಕಾಂಶ ಎಷ್ಟಿದೆ, ಸಾವಯವ ಇಂಗಾಲ ಎಷ್ಟಿದೆ ಅಂತಂದ್ರೆ ನಾನು ಏನು ವರ್ಷ ವರ್ಷ ಎಷ್ಟು ವೃದ್ಧಿ ಮಾಡಬೇಕಾಗಿದೆ, ಇದಕ್ಕೆ ಪೂರಕವಾಗಿ ಎಂಥ ಬೆಳೆಗಳನ್ನು ಬೆಳಿಬೇಕು ಮತ್ತು ನನಗೆ ಆದಾಯ ಕೂಡ ಬರಬೇಕು, ಗಿಡ ಮರಗಳು ಯಾವ ಬೆಳಿಬೇಕು, ನನಗೆ ಹಣ್ಣುಗಳು ಕೊಡಬೇಕು, ತರಕಾರಿ ಕೊಡಬೇಕು, ಮತ್ತು ಕಷ್ಟ ಬಂದಿದೆ ಅಂದ್ರೆ ಒಂದು ಗಿಡವನ್ನು ಕಡಿದು ನಾನು ಮಾರಾಟ ಮಾಡಿದ್ರೆ ನನಗೆ ಲಾಭ ಬರಬೇಕು. ಗಿಡ ಮರಗಳು ಎಷ್ಟಿರಬೇಕು, ಯಾವ ಗಿಡ ಮರಗಳು, ಹಣ್ಣಿನ ಗಿಡಗಳು ಯಾವುವು, ಮೇವಿನ ಗಿಡಗಳು ಯಾವುವು, ಮುಟ್ಟು ಗಿಡಗಳು ಯಾವುವು, ಮತ್ತು ಗೊಬ್ಬರ ಗಿಡಗಳು ಯಾವ್ಯಾವು, ಯಾವ ಅಂತರದಲ್ಲಿ ನಾವು ಬೆಳಿಬೇಕು, ಪ್ರತಿ ಒಂದು ದಿವಸಕ್ಕೆ ನಮಗೆ ಏನಿದೆಯಲ್ಲ ಕೆಲಸ ಇರಬೇಕು, ತಿಂಗಳಿಗೊಮ್ಮೆ ಆದಾಯ ಬರಬೇಕು, ಈ ರೀತಿ ಏನಿದೆಯಲ್ಲ ನಾವು ಯೋಜನೆಯನ್ನು ಸಿದ್ಧಪಡಿಸಿಕೊಂಡ್ರೆ ಖಂಡಿತ ನಾವು ಒಂದು ಸುಸ್ಥಿರ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿ ಮುಂದಿನ ಒಂದು ಪೀಳಿಗೆಗೆ ನಾವು ಉತ್ತಮವಾದ ಜಮೀನನ್ನು ಕೊಟ್ಟು ಹೋಗುವುದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಈ ಒಂದು ಕೃಷಿ ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ರೈತರಿಗೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನಂದು ನಂಬರ್ 9008354768. ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ಸುಸ್ಥಿರ ಮಣ್ಣಿನ ಆರೋಗ್ಯಕ್ಕಾಗಿ ಯಾವ ರೀತಿ ನಾವು ನಿರ್ವಹಣಾ ಕ್ರಮಗಳನ್ನು ತಗೊಳ್ಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸುಸ್ಥಿರ ಮಣ್ಣಿನ ಆರೋಗ್ಯಕ್ಕಾಗಿ ಇರುವ ನಿರ್ವಹಣಾ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರಾಧೀಕ್ಷಕರು ಹಾಗೂ ಮಣ್ಣು ವಿಜ್ಞಾನಿ ಡಾ ಸರ್ವಜ್ಞ ಸಾಲಿಮಠ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್.